ವೈನ್ ಉತ್ಪಾದನೆ ಅಂದರೆ ವಿಶೇಷವಾಗಿ ಸಾಕಷ್ಟು ಹಣ್ಣುಗಳನ್ನು ನಾವು ಬೆಳೀತಾ ಇರ್ತೀವಿ. ಕೆಲವೊಂದು ಹಣ್ಣುಗಳು ಬಹುಬೇಗನೆ ಕೆಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ತಲುಪ್ತಾ ಇರ್ತವೆ, ಮಾರುಕಟ್ಟೆ ಆಗೋದಿಲ್ಲ ಅಥವಾ ರೇಟ್ ಇರೋದಿಲ್ಲ. ಇಂಥ ಒಂದು ಹಣ್ಣುಗಳನ್ನು ಬಳಸಿಕೊಂಡು ನಾವು ಹೇಗೆ ವ್ಯಾಲ್ಯೂ ಎಡಿಷನನ್ನು ಮಾಡಬಹುದು ಅಂದರೆ ಮೌಲ್ಯವರ್ಧನೆಯನ್ನು ಯಾವ ರೀತಿ ಮಾಡಬಹುದು ಅಂತಕ್ಕಂಥ ವಿಚಾರ ಇತ್ತೀಚೆಗೆ ಸಾಕಷ್ಟು ಮಹತ್ವವನ್ನು ಪಡಿತಾ ಇದೆ. ಮೌಲ್ಯವರ್ಧನೆ ಮಾಡೋದ್ರಿಂದ ಆರ್ಥಿಕವಾಗಿಯೂ ನಮಗೆ ನಷ್ಟ ಆಗೋದಿಲ್ಲ ಮತ್ತು ಆರ್ಥಿಕವಾಗಿ ಹೆಚ್ಚು ಲಾಭವನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಹಣ್ಣುಗಳ ಮೌಲ್ಯವರ್ಧನೆ ವೈನ್ ಉತ್ಪಾದನೆಯನ್ನು ಮಾಡಿ ನಾವು ಮಾಡಲಿಕ್ಕೆ ಒಂದು ತಂತ್ರಜ್ಞಾನ ಯಾವ ರೀತಿ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ನಾಗರಾಜ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ನಾಗರಾಜ್ ನಾಯಕ್ ಅವರು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೆ. ಹೇಳಿ, ಮೊದಲನೇದಾಗಿ ಮೌಲ್ಯವರ್ಧನೆ ಅಂತ ಹೇಳ್ತೀವಿ, ಹಣ್ಣುಗಳ ಮೌಲ್ಯವರ್ಧನೆ ಅಂದಾಗ ವೈನ್ ಉತ್ಪಾದನೆಯೂ ಸಹ ಇದೊಂದು ಮೌಲ್ಯವರ್ಧನೆ ಅಂತಂತೀರಾ, ಹೇಗೆ? ಅವಶ್ಯವಾಗಿ. ಈಗ ಮೌಲ್ಯವರ್ಧನೆಯಲ್ಲಿ ಯಾವುದು ಹಣ್ಣುಗಳೇ ಆಗಲಿ ಅಥವಾ ಯಾವುದೇ ಒಂದು ಬೆಳೆಯಲ್ಲಿ ಯಾವುದು ಜಲ್ದಿ ಶೆಲ್ಫ್ ಲೈಫ್ ಅಂತ ನಾವೇನು ಹೇಳ್ತಿರ್ತೀವೋ ಹಾಳಾಗ್ತಾ ಇರ್ತೀವೋ ಅಂಥ ಹಣ್ಣುಗಳಿಂದ ನಾವು ಯಾವುದೊಂದು ಪ್ರೊಸೆಸಿಂಗ್ ಆಸ್ಪೆಕ್ಟ್ ಸಂಸ್ಕರಣೆ ಮಾಡಿಬಿಟ್ಟು ಅದನ್ನು ಪ್ರೊಡಕ್ಟ್ ಆಗಿ ಅಂತ ಇರ್ತದೆ, ಡೆಫಿನೆಟ್ಲಿ ಆಗಿ ಇದು ಮೌಲ್ಯವರ್ಧನೆ ಆಗಿರುತ್ತೆ. ಈಗ ವೈನ್ ಉತ್ಪಾದನೆಗೆ ಬಂದಾಗ ಯಾವ್ಯಾವ ಹಣ್ಣುಗಳನ್ನು ವೈನ್ ಉತ್ಪಾದನೆಗೆ ಬಳಸ್ಕೋಬಹುದಂತೀರಿ? ಈಗ ಸರ್ವೇ ಸಾಮಾನ್ಯವಾಗಿ ವೈನ್ ಉತ್ಪಾದನೆಯಲ್ಲಿ ದ್ರಾಕ್ಷಿಯನ್ನು ಕಾಮನ್ ಆಗಿ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ದ್ರಾಕ್ಷಿ ಈಸ್ ಅ ನೋನ್ ಫಾರ್ ವೈನ್ ಪ್ರಿಪರೇಷನ್. ದ್ರಾಕ್ಷಿ ಬಿಟ್ಟು ನಿಮಗೆ ದಾಳಿಂಬೆ ನಾವು ಯೂಸ್ ಮಾಡ್ಕೊಳ್ಬೋದು, ಅದಲ್ಲದೆ ನಿಮಗೆ ಬಾರೆಹಣ್ಣನ್ನು ಅದರಿಂದ ವೈನ್ ಮಾಡ್ಕೊಳ್ಬೋದು. ಈವನ್ ಕೆಲವೊಂದು ಅಧ್ಯಯನಗಳು ಚಿಕ್ಕು ಮೇಲೆ, ಹಾಗೆ ಬಾಳೆಹಣ್ಣಿಂದ, ಹಾಗೆ ಹಲವಾರು ತರಹದ ಹಣ್ಣುಗಳಿಂದ ನಾವು ವೈನನ್ನು ರೆಡಿ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದರೆ ಅದರಲ್ಲಿರೋ ಏನಂತ ಹೇಳ್ತೀರಿ ನೀವು, ರೆಡ್ಯೂಸಿಂಗ್ ಶುಗರ್ಸ್, ಸಕ್ಕರೆಯ ಪ್ರಮಾಣ. ಇಲ್ಲಿ ಸಕ್ಕರೆಯ ಪ್ರಮಾಣ ಆಲ್ಕೋಹಾಲಿಗೆ ಕನ್ವರ್ಟ್ ಆಗಬೇಕಾಗಿರ್ತದೆ. ಸಕ್ಕರೆಯ ಪ್ರಮಾಣ ಆಲ್ಕೋಹಾಲಿಗೆ ಕನ್ವರ್ಟ್ ಆಗಿರುವಂಥ ಅಂತಹ ಸಕ್ಕರೆ ಪ್ರಮಾಣ, ರೆಡ್ಯೂಸಿಂಗ್ ಶುಗರ್ಸ್ ಅಂತ ನಾವು ಹೇಳ್ತೀವಿ, ಅದು ಎಷ್ಟು ಪ್ರಮಾಣದಲ್ಲಿದೆ. ಅಷ್ಟು ಅಲ್ಲದೆ ರಸಸಾರ, ಯಾವ ಹಣ್ಣಿನಲ್ಲಿ ವೈನ್ ಆಗಲಿಕ್ಕೆ ರಸಸಾರ ಪಿ ಎಚ್ ಅಂತ ಏನು ಹೇಳ್ತೀವೋ ನಾವು, ಅದು ಎಷ್ಟರಲ್ಲಿದೆ ಅದನ್ನು ಗಮನಿಸಬೇಕಾಗಿ ಅಂತಹ ಹಣ್ಣುಗಳನ್ನು ನಾವು ಸಿಲೆಕ್ಟ್ ಮಾಡೋದು ಬಹಳ ಮುಖ್ಯವಾಗಿರುತ್ತದೆ. ಹಾಗಾಗಿ ದ್ರಾಕ್ಷಿಯಲ್ಲಿ ನಮಗೆ ರಸಸಾರ ಆಗಲಿ ಅಥವಾ ದ್ರಾಕ್ಷಿಯಿಂದ ಬರುವಂತಹ ಏನು ನೀವು ಜ್ಯೂಸ್ ಅಂತ ಹೇಳ್ತೀವೋ, ಮಸ್ಟ್ ಅಂತ ಹೇಳ್ತೀವಿ ನಾವು, ರಿಕವರಿ ಪರ್ಸೆಂಟೇಜ್ ಹೆಚ್ಚಿರೋದ್ರಿಂದ, ಹಾಗೂ ಇದು ಅಫೋರ್ಡಬಲ್ ನಿಮಗೆ ಈಸಿಯಾಗಿ ಸಿಗೋದ್ರಿಂದ, ಕಡಿಮೆ ದರದಲ್ಲಿ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದ್ರಿಂದ ದ್ರಾಕ್ಷಿ ವೈನನ್ನು ಪ್ರಿಪೇರ್ ಮಾಡಲಿಕ್ಕೆ ಬಹಳವಾಗಿ ಬಳಸಲಿಕ್ಕೆ ಸೂಕ್ತವಾಗಿರುತ್ತದೆ. ಈಗ ಯಾವುದೇ ಒಂದು ಹಣ್ಣನ್ನು ತಾವು ಹೇಳಿದ್ರೆ, ಈಗ ಚಿಕ್ಕು ಹಣ್ಣು, ಬಾರೆಹಣ್ಣು, ಆಮೇಲೆ ಬಾಳೆಹಣ್ಣು, ದ್ರಾಕ್ಷಿ ಹಣ್ಣುಗಳನ್ನು ಈ ವೈನನ್ನು ತಯಾರು ಮಾಡ್ಕೋಬೇಕಾಗಿತ್ತಂದರೆ ಹಣ್ಣು ಯಾವ ರೀತಿ ಅದು ಮಾಗಿರಬೇಕಂತೀರಿ, ಅಥವಾ ಹೇಗೆ ಹಣ್ಣಿನ ಒಂದು ಅವಧಿ ಎಷ್ಟಿದ್ರೆ ಒಳ್ಳೆಯದು? ಈಗ ಯಾವುದೇ ಒಂದು ಹಣ್ಣು ನಮಗೆ ಮಾಗಿದಾಗೆ ಅದು ಏನು ವೇಸ್ಟ್ ಆಗ್ತಾ ಇರ್ತದೋ ಅಂಥ ಹಣ್ಣನ್ನು ವೈನ್ ಬಳಕೆಗೆ ಅಥವಾ ವೈನ್ ತಯಾರಿಕೆ ಬಳಕೆಗೆ ಬಳಸುವುದು ಸೂಕ್ತವಾಗಿರ್ತದೆ ಅಂತ. ಅದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬದಲಿ ಅಥವಾ ಹಾಳಾಯಿತು ಅಂತ ಚೆಲ್ಲೋದು ಬದಲಿ ಸ್ವಲ್ಪ ಯಾವಾಗ ಮಾಗ್ತಾ ಬರ್ತಾ ಇರ್ತದೋ, ಅದರದ್ದು ಪ್ರೈಸ್ ವ್ಯಾಲ್ಯೂ ಯಾವಾಗ ಡಿಕ್ರೀಸ್ ಕಡಿಮೆ ಆಗ್ತಾ ಇರ್ತದೋ ಅಂತಹ ಪ್ರಾಡಕ್ಟನ್ನು ನಾವು ವೈನ್ ತಯಾರಿಕೆಗೆ ಬಳಸುವುದು ಸೂಕ್ತವಾಗಿರ್ತದೆ. ಹಾಗೂ ಅದರಲ್ಲಿ ನಿಮಗೆ ರೆಡ್ಯೂಸಿಂಗ್ ಶುಗರ್ಸ್ ಲೆವೆಲ್ಲು, ಬ್ರಿಕ್ಸ್ ಏನು ಶುಗರ್ದು ಬ್ರಿಕ್ಸ್ ಲೆವೆಲ್ಲು, ಅಥವಾ ನಿಮಗೆ ನಾನು ಹೇಳಿದಾಗೆ ರಸಸಾರದ ಅಂಶನು ಸೂಕ್ತ ಪ್ರಮಾಣದಲ್ಲಿ ಆ ಟೈಮಲ್ಲಿ ಇರುತ್ತೆ ಮಾಗಿದ ಹಾಗೆ. ಹಾಗಾಗಿ ಮಾಗಿದ ಹಣ್ಣನ್ನು ತಗೊಂಡು ನೀವು ವೈನ್ ಮಾಡೋದು ಬಹಳಷ್ಟು ಸೂಕ್ತಕರವಾಗಿರುತ್ತದೆ. ರೈತರು ತಮ್ಮ ಮನೆಯಲ್ಲಿನೇ ಅಥವಾ ಹಣ್ಣು ಬೆಳೆಗಾರರು ಏನು ಹಣ್ಣು ಮಾಗಿರುತ್ತೆ ರೇಟ್ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಈ ಒಂದು ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲಿನೇ ವೈನನ್ನು ತಯಾರು ಮಾಡ್ಕೋಬೋದು ಅಂತೀರಾ, ಹೇಗೆ? ಅವಶ್ಯವಾಗಿ ಮನೆಯಲ್ಲಿ ವೈನನ್ನು ತಯಾರು ಮಾಡ್ಕೊಳ್ಬೋದು. ತಯಾರು ಮಾಡ್ಕೊಳ್ಳೋಕ್ಕೆ ಮನೆ ಮಠ ಅಥವಾ ತಮ್ಮದೇ ಒಂದು ಇದರಲ್ಲಿ ಏನು ಮಾಡ್ಕೊಳ್ಳೋಕ್ಕೆ ಅವಶ್ಯವಾಗಿ ಇದನ್ನು ಮಾಡ್ಕೊಳ್ಳುವಂಥ ಇದು ನೀವು ಏನು ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟು ಅಥವಾ ವೈನಿಗೆ ಪ್ರಿಪೇರ್ ಮಾಡಬೇಕಾದ್ರೆ ಕೆಲವೊಂದು ಉಪಕರಣಗಳೇ ಬೇಕಾಗ್ತದೆ ಹಾಗೇನಿಲ್ಲ. ಅವಶ್ಯವಾಗಿ ಮನೆಯಲ್ಲೂ ವೈನನ್ನು ಪ್ರಿಪೇರ್ ಮಾಡ್ಕೊಳ್ಬೋದು, ರೆಡಿ ಮಾಡ್ಕೊಳ್ಬೋದು. ನಿಮಗೆ ಅದು ಯಾವ ತರಹ ಮಾಡ್ಕೊಳ್ಬೇಕಂದ್ರೆ, ಈಗ ಮನೆಯಲ್ಲೇ ನಮಗೆ ಒಂದು 20 liters ವಾಟರ್ ಕ್ಯಾನೇನು ಸಿಗ್ತಾ ಇರ್ತದೆ, ಅದನ್ನು ಉಪಯೋಗ ಮಾಡಿಕೊಂಡು ನಾವು ಅದರಲ್ಲಿ ಫಾರ್ ಎಕ್ಸಾಂಪಲ್ ದ್ರಾಕ್ಷಿನೇ ತೊಗೊಂಡ್ರು, ದ್ರಾಕ್ಷಿಯಿಂದ ಏನು ಬರುವಂತಹ ರಸನ ಹಿಂಡಿ ಅದರಲ್ಲ ಹಾಕಿಬಿಟ್ಟು ಕಾಟನ್ ಪ್ಲಗ್ಗು, ಹಾಗೂ ಒಂದು ಈಸ್ಟ್ ಅಂತ ಬರುತ್ತೆ ಇದರಲ್ಲಿ, ಅದು ಇಂಪಾರ್ಟೆಂಟ್. ಸೂಕ್ಷ್ಮಾಣುಜೀವಿಗಳಿಂದ ಇದು ವೈನ್ ತಯಾರಾಗೋದ್ರಿಂದ ನಿಮಗೆ ಈವನ್ ಒಂದು ಕೆಲವೊಂದು ಬೇಕರಿಲೂ ಸಹ ಈಸ್ಟ್ ಪೌಡರ್ ಕೊಡ್ರಿ ಅಂದರೆ ಆ ಈಸ್ಟ್ ಪೌಡರ್ನ ಕೊಡ್ತಾರೆ. ಇದು ಈಸ್ಟ್ ಅಂದರೆ ಏನೂ ಇಲ್ಲ, ಶಿಲೀಂಧ್ರ, ಒಂದು ತರಹದ ಸೂಕ್ಷ್ಮಾಣುಜೀವಿನೇ ಶಿಲೀಂಧ್ರ. ಸೊ ಈ ಈಸ್ಟ್ ಏನು ಮಾಡ್ತದೆ ಅಂದರೆ, ಈ ಹಣ್ಣಿನಲ್ಲಿರುವಂತಹ ರೆಡ್ಯೂಸಿಂಗ್ ಶುಗರ್ಸ್ ಅಥವಾ ಸಕ್ಕರೆಯ ಪ್ರಮಾಣವನ್ನು ಆಲ್ಕೋಹಾಲ್ ಇಥನಾಲ್ ಅಂತ ಏನು ಹೇಳ್ತೀವಿ ನಾವು, ಇಥನಾಲ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಮಾಡ್ತದೆ ಇದೆ ಈಸ್ಟ್. ಈ ಈಸ್ಟನ್ನು ಬಳಸಿ ನಾವು ಮನೆಯಲ್ಲೇ ಸ್ಮಾಲ್ ಕ್ವಾಂಟಿಟಿಲಿ ವಾಟರ್ ಕ್ಯಾನ್ ಬಳಸಿಬಿಟ್ಟು ಅಥವಾ ಯಾವುದೊಂದು ಮುಚ್ಚಿಡುವಂತಹ ಪಾತ್ರೆಯಿಂದ ಅದನ್ನು ಬಳಸಿ ನಾವು ಮನೆಯಲ್ಲೂ ಸಹ ವೈನನ್ನು ತಯಾರಿಸ್ಬೋದು. ಹೇಗೆ ಹಣ್ಣುಗಳನ್ನು ರಸವನ್ನಾಗಿ ಮಾಡಿ ಹಾಕ್ಬೇಕಂತೀರಾ, ತಯಾರು ಮಾಡ್ಬೇಕಾದ್ರೆ ಅಥವಾ ನೇರವಾಗಿ ಹಣ್ಣುಗಳನ್ನು ಹಾಕಿ ಈಸ್ಟನ್ನು ಹಾಕಿಟ್ಟು ಮಾಡ್ಕೋಬೋದು ಅಂತೀರಾ, ಹೇಗೆ ಇಲ್ಲಿ ಪ್ರೊಸೆಸ್ ಹೇಗೆ ಮಾಡ್ಬೇಕು ಇಲ್ಲಿ? ಓಕೆ, ವೈನ್ ತಯಾರಿಸುವಾಗ ನಾವು ಪ್ರಮುಖವಾಗಿ ಫಸ್ಟ್ ಯಾವುದೇ ಒಂದು ಹಣ್ಣಿರಲಿ ಅದನ್ನು ಫಸ್ಟ್ ಮಾರ್ಕೆಟಿಂದ ತಂದಾಗ ಒಂದು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ, ನಾವೇನು ಉಗುರು ಬೆಚ್ಚಗಿನ ನೀರು ಅಂತ ಹೇಳ್ತೀವಲ್ಲ, ಆ ಉಗುರು ಬೆಚ್ಚಿನ ನೀರಲ್ಲಿ ಹಣ್ಣುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಬೇಕಾಗ್ತದೆ. ತೊಳೆದುಕೊಂಡು ನಾವು ಹ್ಯಾಂಡ್ ಗ್ಲೌಸ್, ನಾವು ಯಾವಾಗ ಕ್ರಶ್ ಮಾಡಬೇಕಾಗಿರ್ತದೆ ಹಣ್ಣನ್ನು, ಹಣ್ಣಿನ ರಸವನ್ನು ತೆಗಿಬೇಕು ಅಂದರೆ ನಾವು ಅದನ್ನು ಕ್ರಶ್ ಮಾಡಬೇಕು, ಕೈಯಿಂದ ಕ್ರಶ್ ಮಾಡ್ಬೋದು ನೀವು. ಆವಾಗ ನೀವು ಒಂದು ಹ್ಯಾಂಡ್ ಗ್ಲೌಸ್ ಬಳಸಿಬಿಟ್ಟು ಹಣ್ಣನ್ನೆಲ್ಲ ರಸನೆಲ್ಲ ಅದನ್ನು ತೆಗೆದು ಅದನ್ನು ಯಾವುದೋ ಒಂದು ನಾನು ಹೇಳಿದ್ನಲ್ಲ ಕ್ಯಾನ್, ವಾಟರ್ ಕ್ಯಾನಲ್ಲಿ ಹಾಕಿ ಅದನ್ನು ಫಸ್ಟ್ ನಾವು ಒಂದು 200 PPM ಅಂತ ಇರ್ತೀವಿ, ಅಂದರೆ ಒಂದು ಚುಟಿಕೆ ಮಾತ್ರ. ಈಗ ನಾವು ಅರಿಶಿನ ಒಂದು ಚುಟಿಕೆ ಮಾತ್ರದಲ್ಲಿ ಹಾಕ್ತಾ ಇರ್ತೀವೋ ಹಾಗೆ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ, KMS ಅಂತ ಹೇಳ್ತೀವಿ ನಾವು. ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟನ್ನು ಒಂದು ಚುಟಿಕೆಯ ರೂಪದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ನಾವು ಅಟ್ಲೀಸ್ಟ್ 1 kg ತೊಗೊಂಡ್ರು ಅದರಲ್ಲಿ ಅಷ್ಟು ಒಂದು ಚುಟಿಕೆ ಪ್ರಮಾಣದಲ್ಲಿ ಹಾಕಿದ್ರೆ ಇದೇನು ಮಾಡ್ತದೆ, ಈಸ್ಟ್ ಅಲ್ಲದೆ ಆ ಹಣ್ಣಿನಲ್ಲಿ ಸುತ್ತಮುತ್ತಲ ಬೇರೆ ಸೂಕ್ಷ್ಮಾಣುಜೀವಿಗಳು ಬೆಳೆಯುವ ಚಾನ್ಸ್ ಇರ್ತದೆ. ಬೇರೆ ತರಹದ ಸೂಕ್ಷ್ಮಾಣುಜೀವಿಗಳು ಅದು ಬೆಳೆದಾಗ ಅದು ವೈನ್ ಆಗ್ಲಿಕ್ಕೆ ಕೊಡಲ್ಲ, ಅದು ಕೊಳಸ್ಬಿಡುತ್ತದೆ, ಕೊಳತು ಬೇರೆದೇ ಆಗುತ್ತೆ. ಅದರ ಸಲುವಾಗಿ ನಮಗೆ ವೈನ್ ಆಗಬೇಕಂದ್ರೆ ಇನ್ನಿತರೆ ಸೂಕ್ಷ್ಮಾಣುಜೀವಿಗಳಲ್ಲಿ ಬೆಳಿಬಾರ್ದು, ಇನ್ನಿತರ ಸೂಕ್ಷ್ಮಾಣುಜೀವಿಗಳು ಬೆಳಿಬಾರ್ದು ಅಂದ್ರೆ ನಾವು ಸ್ವಲ್ಪ KMS ಅನ್ನ ಸ್ವಲ್ಪ ಚಿಟಿಕೆಯ ರೂಪದಲ್ಲಿ ಗಾತ್ರದಲ್ಲಿ ಹಾಕಿದಾಗ ಯಾವುದೇ ಇನ್ನಿತರ ಸೂಕ್ಷ್ಮಾಣುಜೀವಿಗಳು ಅದರಲ್ಲಿ ಬೆಳೆಯಲ್ಲ. ಆಗಿ ಸ್ವಲ್ಪ ಹೊತ್ತಿದ ನಂತರ ಕ್ರಶ್ ಮಾಡಿ ಅದೇನು ಮಸ್ಟ್ ಅಂತ ಹೇಳ್ತಿರೋ ನೀವು ಜ್ಯೂಸ್ ಬಂದಿರೋದನ್ನು, ಆ ಜ್ಯೂಸಿಗೆ ನಾವು ಜಸ್ಟ್ ಒಂದು 0.1% ಅಷ್ಟು ಈಸ್ಟ್, ಬೇಕರಿಲೂ ನಿಮಗೆ ಸಿಗುತ್ತೆ ಈಸ್ಟು, ಇಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಈಸ್ಟ್ ಸ್ಟ್ರೇನ್ಗಳು ಸಿಗುತ್ತೆ. ಅಂಥ ಈಸ್ಟ್ ಸ್ಟ್ರೇನನ್ನು ನೀವು ಬಳಸಿಬಿಟ್ಟು ಈ ಏನು ಮಸ್ಟಿಗೆ ಹಾಕಿದ್ರೆ, ಬಟ್ ಈ ಒಂದ್ಸಲ ಹಾಕಿದ ನಂತರ ಅಲ್ಲಿ ಫಸ್ಟ್ ಒಂದು 24 hours ಅಥವಾ 48 hours ನೀವು ಸ್ವಲ್ಪ ಏರೇಷನ್ ಕೊಡಬೇಕಾಗ್ತದೆ, ಅಂದರೆ ಗಾಳಿ ಆಡಬೇಕಾಗ್ತದೆ. ಈಸ್ಟ್ ಒಂದು ಶಿಲೀಂಧ್ರ ರೂಪದ ಸೂಕ್ಷ್ಮಾಣುಜೀವಿಗಳಾಗಿರೋದ್ರಿಂದ ಏನು ನಾವು ಪಾತ್ರೆ ತಗೊಂಡು ಅಥವಾ ವಾಟರ್ದು ಕ್ಯಾನ್ ಅಂತ ಹೇಳಿದ್ನಲ್ಲ, ಆ ಕ್ಯಾನಲ್ಲಿ ನೀವು ಕಾಟನ್ನಿಂದ ಮುಚ್ಚಬೇಕಾಗ್ತದೆ. ಮುಚ್ಚಿಬಿಟ್ಟು ಅದನ್ನು ಹಾಗೆ ನೀವು ಒಂದು 48 hours ಬೆಳೆದ್ರೆ ಆ ಹತ್ತಿಯಿಂದ ಮುಚ್ಚಿದ್ದಕ್ಕೆ ಗಾಳಿನೂ ಆಡ್ತಾ ಇರುತ್ತೆ, ಅಲ್ಲಿ ಏನು ನಿಮ್ಮದು ಶಿಲೀಂಧ್ರ ಅಥವಾ ಈಸ್ಟ್ ಏನು ಹಾಕಿರ್ತಿರೋ ಅದು ಈ ಹಣ್ಣಿನ ರಸದಲ್ಲಿರುವಂತಹ ಶುಗರ್ ಪ್ರಮಾಣ ಅಥವಾ ಸಕ್ಕರೆ ಪ್ರಮಾಣವನ್ನು ಇಥನಾಲ್ ಆಗಿ ಕನ್ವರ್ಟ್ ಮಾಡ್ತಾ ಇರ್ತದೆ. ಇಥನಾಲ್ ಜೊತೆಗೆ ನಿಮಗೆ ಕಾರ್ಬನ್ ಡೈಆಕ್ಸೈಡು ಅಲ್ಲಿ ರಿಲೀಸ್ ಆಗುತ್ತೆ, ಆವಾಗ ಸ್ವಲ್ಪ ಅಲ್ಲಿ ಬಬಲ್ಸ್ ಅಂತ ಹೇಳ್ತೀವಿ ನಾವು, ಗುಳ್ಳೆ ಪ್ರಮಾಣ ಕಾಣುತ್ತೆ ನಿಮ್ಗೆ ಆಗ್ತಾ ಇರೋದು. 2 ದಿವಸದವರೆಗೆ 48 hours ನೀವು ಅದನ್ನು ಸ್ವಲ್ಪ ಒಂದು 1/2 ಗಂಟೆಗೊಮ್ಮೆನೋ ಅಥವಾ ಒಂದು 2 ತಾಸಿಗೊಮ್ಮೆನೋ ಸ್ವಲ್ಪ ಶೇಕ್ ಮಾಡಬೇಕಾಗ್ತದೆ. ಅಲುಗಾಡಿಸಿ ಇಟ್ಟಂಗೆ ಅದು ಮತ್ತಿಷ್ಟು ಏರೇಷನ್ ಆಗಿ ಹೋಗ್ತದೆ. 48 hours ಆದ ನಂತರ, 2 ದಿನದ ನಂತರ ಇದನ್ನು ಏನು ನಾವು ಏರೇಷನ್ ಕೊಟ್ಟು ಅದರಲ್ಲಿ ಇರುವಂತಹ ಜ್ಯೂಸು ಇಥನಾಲ್ ಆಗಿ ಕನ್ವರ್ಟ್ ಆಗಿರ್ತದೆ, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗಿರ್ತದೆ, ಅದನ್ನು ನಾವು ಸ್ವಲ್ಪ ಫಿಲ್ಟ್ರೇಷನ್ ಮಾಡಿ ಇನ್ನೊಂದು ಕ್ಯಾನಿಗೆ ಹಾಕಿ ಅದನ್ನು ಸ್ವಲ್ಪ ಟೈಟಾಗಿ ಮುಚ್ಚಿಡಬೇಕಾಗ್ತದೆ. ಆವಾಗ ಸ್ವಲ್ಪ ಅಲ್ಲಿ ಅನರೋಬಿಕ್ ಕಂಡೀಷನ್ ಬೇಕಾಗುತ್ತೆ ನಮಗೆ 2 ದಿವಸದ ನಂತರ. ಅನರೋಬಿಕ್ ಕಂಡೀಷನ್ ಅಂದರೆ ಸ್ವಲ್ಪ ಟೈಟಾಗಿ ಅದು ಮುಚ್ಚಿಟ್ರೆ ಅಲ್ಲಿ ಯಾವುದು ಗಾಳಿ ಆಡ್ತಾ ಇರ್ಬೋದು, ಆ ಗಾಳಿ ಆಡ್ತಾ ಇರದಿದ್ದಾಗ 1 ವಾರದವರೆಗೆ 2 ದಿವಸದ ನಂತರ ಇನ್ನೂ 1 ವಾರದವರೆಗೆ ಇದು ಪ್ರೈಮರಿ ಪರ್ಮೆಂಟೇಷನ್ ಅಂತ, ಮೊದಲನೇ ಹಂತ ಪರ್ಮೆಂಟೇಷನ್ದು. ಆವಾಗ ನಿಮಗೆ ಅದರಲ್ಲಿರೋ ಸಕ್ಕರೆ ಪ್ರಮಾಣ ಎಲ್ಲ ಸಕ್ಕರೆ ಎಲ್ಲ ಇದು ಇಥನಾಲ್ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ. ಪ್ರೈಮರಿ ಪರ್ಮೆಂಟೇಷನ್ ಆದ ನಂತರ ನೀವು ಅದನ್ನು ಸೂಸಬೇಕು ಯಾವುದೋ ಒಂದು ಫಿಲ್ಟರ್ ಇದರಿಂದ ಅಥವಾ ಯಾವುದೋ ಒಂದು ತೆಳುವಾದ ಮಸ್ಲಿನ್ ಕ್ಲಾತ್ ಅಂತ ಹೇಳ್ತೀವಿ ನಾವು, ತೆಳುವಾದ ಒಂದು ಬಟ್ಟೆಯಿಂದ, ಮನೆಯಲ್ಲೇ ಸಿಗುವಂಥ ತೆಳುವಾದ ಬಟ್ಟೆಯಿಂದ ಅದನ್ನು ಫಿಲ್ಟರ್ ಮಾಡಿದ್ವಿ ಇನ್ನೊಂದು ಕ್ಯಾನಲ್ಲಿ ಹಾಕಿದಾಗ ಇನ್ನೊಂದು ವಾರ ಅದನ್ನು ಇಡಬೇಕಾಗುತ್ತೆ. ಹಾಗೆ 2 ದಿವಸ 2 ವಾರ ಒಟ್ಟಿನಲ್ಲಿ ಒಂದು 14-16 ದಿವಸದೊಳಗೆ ನಿಮಗೆ ಇದು ಮನೆಯಲ್ಲೇ ನೀವು ಈ ವೈನ್ ತಯಾರಿಸುವಂತಹ ಕ್ರಿಯೆಯನ್ನು ಸಹ ಮನೆಯಲ್ಲಿ ಮಾಡ್ಕೊಳ್ಬೋದು. 2 ವಾರ ಅಷ್ಟು ತಗಲತ್ತೆ ಇದಕ್ಕೆ. ಹೇಗೆ ಇಲ್ಲಿ 1 kg ಹಣ್ಣಿಗೆ ಅಥವಾ 1 ಕ್ವಿಂಟಲ್ ಹಣ್ಣಿಗೆ ಯಾವ ರೀತಿ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ ವೈನು? ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗಾಗಿ ನಾವು 1 kg ಹಣ್ಣನ್ನು ತಗೊಂಡ್ರೆ, ಈಗ ದ್ರಾಕ್ಷಿದೆ 1 kg ತಗೊಂಡ್ರೆ ಅದರಿಂದ ಒಂದು 750 ml to 800 ml, ಒಂದು 750 ಒಂದು 800 ml ಅಷ್ಟು ನಾವು ದ್ರಾಕ್ಷಾರಸ ಅಥವಾ ಏನು ನೀವು ವೈನ್ ಅಂತ ಹೇಳ್ತಿರೋ ಅದನ್ನು ರೆಡಿ ಮಾಡ್ಕೊಳ್ಬಹುದು. ಈಗ ವೈನ್ ಅನ್ನು ಉತ್ಪಾದನೆ ಮಾಡಿ ಬಳಕೆ ಬಗ್ಗೆ ಬಂದಾಗ ಯಾವ್ಯಾವ ರೀತಿ ಅದನ್ನು ಬಳಸಬಹುದು ಅಂತ ರೀ? ಅದನ್ನು ಸಾಮಾನ್ಯವಾಗಿ ಮಾರಾಟ ವ್ಯವಸ್ಥೆ ಇರಬಹುದು, ಹೇಗೆ ಮಾರಾಟ ಆಗತ್ತಂತೀರಾ? ಹೇಗೆ ಮಾರಬೇಕಾಗತ್ತೆ? ಮನೆ ಮಟ್ಟದಲ್ಲಿ ತಯಾರು ಮಾಡಿದಂಥದ್ದನ್ನು ಮಾರಾಟದ ವ್ಯವಸ್ಥೆಗೆ ಬಂದಾಗ ವೈನ್ ಅಂದರೆ ಇದು ಆಲ್ಕೋಹಾಲ್ ಕಂಟೆಂಟ್ ಇರುವಂಥದ್ದು, ಒಂದು 5% to 12% ಬೇರೆ ಬೇರೆ ವೈನ್ ಇರ್ತದೆ, ಅದರಲ್ಲಿ 12%ವರೆಗೆ ನೀವು ಆಲ್ಕೋಹಾಲ್ ಕಂಟೆಂಟ್ ಇರ್ತದೆ. ಇಥೆನಾಲ್ ಅಥವಾ ಆಲ್ಕೋಹಾಲ್ ಕಂಟೆಂಟ್ ಇದ್ದಾಗ ಅದನ್ನು ಒಂದೇ ಸಲ ಮಾರಾಟಕ್ಕೆ ತಗೊಂಡು ಹೋಗೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಬಕಾರಿ ಇಲಾಖೆದು ಪರ್ಮಿಷನ್ನು ಅಥವಾ ಲೈಸೆನ್ಸ್ ಏನಿರ್ತದೋ ಅವ್ರ ಮಾಹಿತಿಯನ್ನು ತಗೊಂಡು ಅದು ಹೇಗೆ ಲೈಸೆನ್ಸ್ ಪಡೆದುಕೊಳ್ಳೋದು ಅದನ್ನೆಲ್ಲ ಇನ್ಫಾರ್ಮೇಶನ್ ಅಥವಾ ಮಾಹಿತಿಯನ್ನು ತಗೊಂಡು ನೀವು ಉದ್ಯಮಿಯಾಗಿ ಮಾಡುವಾಗ ಲೈಸೆನ್ಸ್ ಅನ್ನು ತಗೊಂಡು ಮಾಡೋದು ಒಳ್ಳೆಯದು, ಅವಶ್ಯಕವಾಗಿರ್ತದೆ. ಮಾಹಿತಿ ಹಾಗೂ ಲೈಸೆನ್ಸು ಅಬಕಾರಿ ಇಲಾಖೆಯಿಂದ ಸಂಪರ್ಕನ ತೆಗೆದುಕೊಂಡು ಪಡೆದುಕೊಳ್ಬೇಕಾಗ್ತದೆ. ಹೇಗೆ ಇದನ್ನ ವೈನು ಬೇರೆ ಬೇರೆ ಹಣ್ಣುಗಳಿಂದ ತಯಾರು ಮಾಡ್ಕೋಬಹುದು ಅಂತಕ್ಕಂಥ ವಿಚಾರ ಹೇಳಿದಿರ್ತಾವು. ಆರ್ಥಿಕವಾಗಿ ವೈನನ್ನು ತಯಾರು ಮಾಡಿ ಮಾರತಕ್ಕಂಥದ್ದು ಹೇಗಿದು? ಒಂದೇಳೆ ರೈತರು ಲೈಸೆನ್ಸನ್ನು ತೆಗಿಸಿ ಹಣ್ಣನ್ನು ಬೆಳೆದಂಥ ರೈತರು ಧಾರಣೆ ಇಲ್ಲದಂಥ ಸಂದರ್ಭದಲ್ಲಿ ವೈನನ್ನು ತಯಾರು ಮಾಡಿ ಮಾರೋದು ಲಾಭಕರ ಆಗತ್ತಂತೀರಾ? ಹೇಗೆ ಲಾಭಕರವಾಗಿರ್ತದೆ? ಯಾಕೆಂದರೆ ನಾವು ಇದು ಮೌಲ್ಯವರ್ಧನೆ ಮಾಡ್ತಿದ್ದೀವಿ ಇಲ್ಲಿ. ಈಗ ಹಾಳಾಗಿ ಅಥವಾ ವೇಸ್ಟ್ ಆಗ್ತಾ ಇರುವ ಒಂದು ಹಣ್ಣನ್ನು ನಾವು ಮೌಲ್ಯವರ್ಧನೆ ಕೊಟ್ಟು ಅದನ್ನು ವೈನ್ ಆಗಿ ಪರಿವರ್ತನೆ ಮಾಡಿಬಿಟ್ಟು ಮಾರುಕಟ್ಟೆಗೆ ಬಿಟ್ಟಾಗ ಡೆಫಿನೆಟ್ಲಿ ಅದರಿಂದ ಲಾಭದಾಯಕ ಅಂಶ ಹೆಚ್ಚಾಗಿರುತ್ತದೆ. ಆದರೆ ನಾನು ಹೇಳಿದಾಗ ಯಾವಾಗ ಒಂದು ಪ್ರಾಡಕ್ಟ್ ಮಾರುಕಟ್ಟೆಗೆ ಬಂದಾಗ ಅದರದ್ದು FSSAI ಆಗಲಿ ಅಥವಾ ಏನು ಅಬಕಾರಿ ಇಲಾಖೆ ಅಂತ ಹೇಳ್ತಿರೋ ಅಥವಾ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅದು ಸಹ ಪರ್ಮಿಷನ್ ಕೊಡಬೇಕಾಗ್ತದೆ, ಲೈಸೆನ್ಸ್ ತೊಗೊಳ್ಬೇಕಾಗ್ತದೆ. ಇಂತಹನ್ನೆಲ್ಲ ಮಾಹಿತಿನ ತೊಗೊಂಡ್ಬಿಟ್ಟು ನೀವು ಇಷ್ಟು ನಾನು ಪ್ರೊಡಕ್ಷನ್ ಮಾಡಿದ್ರೆ ನನಗೆ ಔಟ್ಲೆಟ್ ಎಲ್ಲಿದೆ ಯಾವುದೋ ಒಂದು ಇಂಡಸ್ಟ್ರಿಗೋ ಅಥವಾ ನೀವು ಎಲ್ಲಿ ಮಾರಾಟ ಮಾಡಬೇಕಂತಿರೋ ಅವ್ರನ್ನ ಫಸ್ಟ್ ಸಂಪರ್ಕ ಮಾಡಬೇಕಾಗ್ತದೆ. ಅವ್ರನ್ನ ಫಸ್ಟ್ ಸಂಪರ್ಕ ಮಾಡಿಕೊಂಡು ಇದನ್ನು ಸ್ಟಾರ್ಟ್ ಮಾಡೋದು ಚೆನ್ನಾಗಿರುತ್ತೆ. ಔಷಧಿ ರೂಪದಲ್ಲಿ ವೈನನ್ನು ಬಳಸ್ಬೋದು ಅಂತಿರ್ತಾವೆ. ಔಷಧಿ ರೂಪದಲ್ಲಿ ಆರೋಗ್ಯಕರ ದೃಷ್ಟಿಯಿಂದ ಕಡಿಮೆ ಪ್ರಮಾಣದಲ್ಲಿ ವೈನನ್ನು ದಿನನಿತ್ಯ ಬಳಸೋದು ಒಳ್ಳೆಯದು. ಕೆಲವೊಂದು ಅಧ್ಯಯನಗಳಿಂದ ಇದು ಸಾಬೀತಾಗಿದೆ ಕೂಡ. ಒಂದು ಅಲ್ಪ ಪ್ರಮಾಣದಲ್ಲಿ ವೈನನ್ನು ತಗೊಂಡಾಗ ಬಾಡಿಯಲ್ಲಿರುವ ಏನು ಫ್ಯಾಟ್ ಕಂಟೆಂಟ್ ಅಥವಾ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವೋ ಇದು ಸಾಕಷ್ಟು ಕಂಟ್ರೋಲ್ ಆಗಿರೋದು ಹಾಗೂ ಇದರಿಂದ ಆರೋಗ್ಯದಲ್ಲಿ ಉತ್ತಮ ಏನು ನೀವು ಪೂರಕವಾಗಿದೆ ಆರೋಗ್ಯಕ್ಕೆ ಪೂರಕವಾಗಿದೆ ಅಂತ ಏನು ಹೇಳ್ತಿರೋ ಹಾಗೊಂದು ಸಾಕಷ್ಟು ಅಧ್ಯಯನದಿಂದ ಕಂಡು ಬಂದಿದೆ. ಅಂದರೆ ಒಂದು ಹಣ್ಣಿನಿಂದ ಚಿಕ್ಕು ಹಣ್ಣು ಇರ್ಬೋದು ಅಥವಾ ದಾಳಿಂಬೆ ಹಣ್ಣು ವೈನ್ ಉತ್ಪಾದನೆ ಆಗಬೇಕಾದ್ರೆ ಕನಿಷ್ಠ ಒಂದು 20 days ಬೇಕಾಗತ್ತಾ? ಹಾಂ, ಒಂದು 15-20 days ಬೇಕಾಗುತ್ತೆ. ನಿಮ್ಗೆ ಅದೇ ವೈನ್ ಕ್ವಾಲಿಟಿ ಇನ್ನೂ ಇಂಪ್ರೂವ್ ಮಾಡಬೇಕಂತ ಹೇಳಿದ್ರೆ ಅದ್ರ ಮೇಲೆ ನಿಮಗೆ ಸಾಕಷ್ಟು ದಿವಸ ಸಂಗ್ರಹಣೆ ಮಾಡಿ ಏನು ನಾನು ಪ್ರೈಮರಿ ಪರ್ಮೆಂಟೇಷನ್ ಸೆಕೆಂಡ್ರಿ ಪರ್ಮೆಂಟೇಷನ್ ಅಂದರೆ ಹುದುಗಿಸುವಿಕೆ ಇದು ಪರ್ಮೆಂಟೇಷನ್ ಅಂದರೆ ಅದೇ ನಾನು ಮೊದಲೇ ಹೇಳಿದಾಗೆ ಸಕ್ಕರೆ ಪ್ರಮಾಣ ಇಥನಾಲ್ಗೆ ಕನ್ವರ್ಟ್ ಆಗೋದು ಆಲ್ಕೋಹಾಲಿಗೆ ಕನ್ವರ್ಟ್ ಆಗೋದು. ಇದನ್ನು ನೀವು 1-2 ವಾರದವರೆಗೆ ಸೆಕೆಂಡ್ರಿ ಪರ್ಮೆಂಟೇಷನ್ ಆದ ನಂತರ ಸಂಗ್ರಹಣೆ ಅಂದರೆ ನಾವು ಅದನ್ನು ಸ್ಟೋರೇಜ್ ಅಂತ ಹೇಳ್ತೇವೆ, ಸ್ಟೋರೇಜ್ ಪೀರಿಯಡ್. ನೀವು ಯಾವಾಗ ಸ್ಟೋರೇಜ್ ಹೆಚ್ಚು ಮಾಡ್ತಾ ಹೋಗ್ತಿರೋ ಆ ವೈನಿನ ಗುಣಮಟ್ಟ ಹೆಚ್ಚಾಗ್ತಾ ಹೋಗ್ತದೆ ಅಂತ ಅಧ್ಯಯನ ಹೇಳ್ತದೆ. ಹಾಗಾಗಿ ನೀವು 2 ವಾರದೊಳಗೆ ಅದನ್ನು ತಯಾರಿಸ್ಕೊಳ್ಬೋದು, ಬಟ್ ಅದನ್ನು ಹಾಗೆ ಶೇಖರಣೆ ಮಾಡಿ ಸ್ಟೋರ್ ಮಾಡಿ ಹೆಚ್ಚು ದಿವಸ ಇಟ್ಟಾಗೂ ವೈನ್ ಗುಣಮಟ್ಟ ಹಾಳಾಗೋದಿಲ್ಲ ಹೊರತು ಹೆಚ್ಚಾಗ್ತಾ ಹೋಗುತ್ತೆ. ಈಗ ದಾಳಿಂಬೆ ಹಣ್ಣಿಗೆ ಬಂದಾಗ ದಾಳಿಂಬೆ ಹಣ್ಣಿಂದ ಮಾಡಬೇಕಾದ್ರೆ ಅಲ್ಲಿ ಏನು ಹಣ್ಣನ್ನು ಕ್ರಶ್ ಮಾಡಿ ಜ್ಯೂಸನ್ನು ಮಾಡ್ಕೋಬೇಕಾ? ಫಸ್ಟಿಗೆ ಜ್ಯೂಸನ್ನು ಮಾಡ್ಕೊಂಡು ಆಮೇಲೆ ಅದನ್ನು ಪರ್ಮೆಂಟೇಷನ್ ಮಾಡ್ಬೇಕಂತೀರಾ ಹೇಗೆ? ಹೌದು ಹೌದು. ಈಗ ದಾಳಿಂಬೆ ಅಂತ ಬಂದಾಗ ಬೇರೆ ಹಣ್ಣು ದಾಳಿಂಬೆ ಕಂಪೇರ್ ಮಾಡಿದ್ರೆ ದಾಳಿಂಬೆದು ರಿಂಡ್ ಏನು ಹೊರಗಿನ ಕವಚ ಇರ್ತದೋ ಸ್ವಲ್ಪ ಹಾರ್ಡ್ ಆಗಿರ್ತದೆ, ಅದನ್ನೆಲ್ಲ ತೆಗೆದುಕೊಂಡು ಅದರೊಳಗಡೆ ಏನು ನಿಮಗೆ ಬೀಜಗಳು ದಾಳಿಂಬೆ ಸಿಗುತ್ತಾ ಅದರಿಂದ ಜ್ಯೂಸನ್ನು ಮಾಡಿಕೊಂಡು ಆ ಜ್ಯೂಸಿಂದ ನಾವು ವೈನನ್ನು ದಾಳಿಂಬೆ ವೈನನ್ನಾಗಿ ರೆಡಿ ಮಾಡ್ಕೊಳ್ಬೋದು. ಅದೇ ರೀತಿ ಬಾಳೆಹಣ್ಣಿನಿಂದ ಹೇಗಂತೀರಿ? ಬಾಳೆಹಣ್ಣು ಬಾಳೆಹಣ್ಣಿನಲ್ಲೂ ನಾವು ಇಲ್ಲಿ ಸ್ವಲ್ಪ ವೆರೈಟಿಗೆ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಸ್ವಲ್ಪ ಹುಳಿ ಅಂಶ ಇರುವಂಥದ್ದು. ಈಗ ನಮಗೆ ಇಲ್ಲಿ ಹೆಚ್ಚು ಶುಗರ್ ಕಂಟೆಂಟ್, ಹೆಚ್ಚು ಸಿಹಿ ಆಗಿದ್ರೆ ಇದರ ರಸಸಾರ ಅಲ್ಕಲೈನ್ ಅಂತ ಏನು ಹೇಳ್ತೀವಿ ನಾವು, ರಸಸಾರ ಹೆಚ್ಚಿರುತ್ತೆ. ವೈನ್ ಮಾಡಲಿಕ್ಕೆ ನಮಗೆ ರಸಸಾರ ಹೆಚ್ಚು ಬೇಡ, ಕಡಿಮೆ ಇರಬೇಕು, ಒಂದು 3-5 ಆ ಪ್ರಮಾಣದಲ್ಲಿ. ಅಂದರೆ ಪ್ರೋಟೀನಲ್ಲಿ ಸ್ವಲ್ಪ ಸಕ್ಕರೆ ಅಂಶದ ಜೋಡಿ ಹುಳಿ ಅಂಶನು ಬೆರೆತಾಗ ಅಂತಹ ಹಣ್ಣುಗಳು ವೈನ್ ಮಾಡಲಿಕ್ಕೆ ಹೆಚ್ಚು ಚೆನ್ನಾಗಿರ್ತವೆ. ಅದರಂತೆ ಸೊ ಬಾಳೆಹಣ್ಣಲ್ಲಿ ನೀವು ಕೇಳಿದಾಗ ಕೆಲವೊಂದು ವೆರೈಟಿ ಲೈಕ್ ಸುಗಂಧಿ ಅಂತ ಏನು ಹೇಳ್ತಿರೋ ನೀವು, ಸ್ವಲ್ಪ ಹುಳಿ ಅಂಶ ಇರುವಂತಹ ವೆರೈಟಿನ ನಾವು ತಗೊಂಡಾಗ ಇದು ಒಳ್ಳೆಯ ಗುಣಮಟ್ಟದ ವೈನನ್ನು ತಯಾರಲಿಕ್ಕೆ ಸೂಕ್ತವಾಗಿರ್ತದೆ. ಹೇಗೆ ಬಾಳೆಹಣ್ಣನ್ನು ಅದನ್ನು ಕ್ರಶ್ ಮಾಡಿ? ಮೆಥಡಾಲಜಿ ಸೇಮೇ ಇರುತ್ತೆ, ಬಟ್ ಇಲ್ಲಿ ನೀವು ಬಾಳೆಹಣ್ಣು ಮಾಡಿದಾಗ ರಿಕವರಿ ಆಫ್ ಜ್ಯೂಸ್, ಜ್ಯೂಸ್ ಏನು ಬರುತ್ತೋ ದ್ರಾಕ್ಷಿಗೆ ಪೊಮೊಗ್ರನೇಟ್ ಅದು ದಾಳಿಂಬೆ ಕಂಪೇರ್ ಮಾಡಿದಾಗ ಅಷ್ಟು ಬರಲ್ಲ, ಬರೋದಿಲ್ಲ ಜ್ಯೂಸ್ ಬರೋದಿಲ್ಲ, ಮಸ್ಟೇ ಹೆಚ್ಚಿರೋದ್ರಿಂದ ಇದನ್ನು ಸ್ವಲ್ಪ ನಾವು ಯಾವುದು ಸ್ಟೆರೈಲ್ ವಾಟರ್ ಅಂದರೆ ನೀರಿನಲ್ಲಿ ಯಾವುದೊಂದು ಸೂಕ್ಷ್ಮಾಣುಜೀವಿಗಳ ಇರದಂತಹ ನೀರು ಅಥವಾ ಒಳ್ಳೆ ಕಾಯಿಸಿ ಆರಿಸಿದಂತಹ ನೀರು ಅಥವಾ ಡಿಸ್ಟಿಲ್ ವಾಟರ್ ಅಂತ ಏನು ಹೇಳ್ತಿರೋ ನೀವು, ಅಂತಹ ನೀರನ್ನು ಬೆರೆಸಿದಾಗ ಜ್ಯೂಸಿನ ಪ್ರಮಾಣ ಅಲ್ಲಿ ಹೆಚ್ಚಾಗುತ್ತೆ. ಅಂತಹ ಜ್ಯೂಸಿನ ಪ್ರಮಾಣ ಮಾಡಿಕೊಂಡು ನಾವು ಅದನ್ನು ಮಾಡ್ಬೋದು. ಇದ್ರ ಮೇಲೆ ಸಾಕಷ್ಟು ಅಧ್ಯಯನ ಪ್ರಯೋಗಗಳು ಈಗ ನಡೀತಾನೆ ಇದೆ. ಹೇಗೆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ವೈನ್ ಉತ್ಪಾದನಾ ತಾಂತ್ರಿಕತೆ ಬಗ್ಗೆ ಮಾಹಿತಿ ಇರ್ಬೋದು, ತರಬೇತಿಗಳಿರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದ್ದಂಥ ರೈತರಿಗೆ ಹೇಗೆ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರ್ತಾ? ಹೇಗೆ ಅವಶ್ಯವಾಗಿ ಸಿಗುತ್ತೆ. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅದರಲ್ಲೂ ಆಹಾರ ಸಂಸ್ಕರಣಾ ವಿಭಾಗದಲ್ಲಿ ಸಾಕಷ್ಟು ಸಂಶೋಧನೆಗಳು, ಎಸ್ಪೆಷಲಿ ವೈನಲ್ಲೇ ಈ ಯಾವ್ಯಾವ ಹಣ್ಣಿನಿಂದ ವೈನ್ಗಳನ್ನು ಮಾಡ್ಬೋದು ಅಂತ ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ಹಾಗೂ ತರಬೇತಿಗಳನ್ನು ಅವರು ಕಂಡಕ್ಟ್ ಮಾಡ್ತಾ ಇರ್ತಾರೆ. ಯಾವುದೇ ರೈತರು ತಮ್ಮ ಆಸಕ್ತಿ ಇದ್ದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬಂದು ಭೇಟಿ ಕೊಟ್ಟು ಕೇಳಿದಾಗ ಅಥವಾ ಅವರಿಗೇನೇ ಅದ್ರ ಬಗ್ಗೆ ಮಾಹಿತಿ ಬೇಕಾದಾಗ ಬಂದು ಸಂಪರ್ಕಿಸಿದರೆ ಡೆಫಿನೆಟ್ ಆಗಿ ಅವರು ಲಾಭವನ್ನು ಪಡೆದುಕೊಳ್ಬೋದು. ಈಗ ಯಾರಾದರೊಬ್ಬರು ಯುವಕರು ತೋಟವನ್ನು ಹೊಂದಿರ್ತಾರೆ, ಇತ್ತೀಚೆಗೆ ಸಾಕಷ್ಟು ಸ್ಟಾರ್ಟಪ್ಗಳನ್ನು ತಯಾರು ಮಾಡಲಿಕ್ಕೆ ಸರ್ಕಾರ ಸಾಕಷ್ಟು ಒಂದು ಉತ್ತೇಜನ ಕೊಡ್ತಾ ಇದೆ. ವೈನನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯನ್ನು ಮಾಡಿಕೊಂಡು ಇದರಿಂದ ಆದಾಯವನ್ನು ಗಳಿಸಲಿಕ್ಕೆ ಹೇಗೆ ಅವಕಾಶಗಳಿದಾವೆ ಅಂತೀರಾ? ಸ್ವಂತ ಯುವಕರು ಅಂದರೆ ಕೃಷಿ ಪದವೀಧರರಿರ್ಬೋದು, ತೋಟ ನೀರಾವರಿ ಅನುಕೂಲತೆ, ಹಣ್ಣಿನ ಬೆಳೆಗಳನ್ನು ಬೆಳೆಯುವಂಥ ಯುವಕರು ಇರ್ಬೋದು, ಅಂಥವರೆಲ್ಲ ಡೆಫಿನೆಟ್ಲಿ ಇಲ್ಲಿ ಅವಕಾಶ ಅದಕ್ಕೆ ಮುಕ್ತವಾಗಿ ಓಪನ್ ಆಗಿದೆ. ಏನಾಗಿರುತ್ತೆ ಅಂದರೆ ಇಲ್ಲಿ ಸ್ವಲ್ಪ ತಾಂತ್ರಿಕತೆ ಅದು ಹೇಗೆ ಮಾಡ್ತಾರೆ ಅನ್ನೋದೊಂದು ಟೆಕ್ನಾಲಜಿನ ಅವನು ಅರ್ತ್ಕೊಂಡ್ರೆ ಸುಲಭವಾಗಿ ಇಂಥ ಒಂದು ಸ್ಮಾಲ್ ಸ್ಕೇಲ್ ಅಪ್ ನೀವೇನು ಹೇಳಿದ್ರೆ ಎಂಟರ್ಪ್ರಿನರ್ಶಿಪ್ಪು ಸ್ಟಾರ್ಟಪ್ಸನ್ನು ಡೆಫಿನೆಟ್ಲಿ ಆಗಿ ಮಾಡ್ಬೋದು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಇರೋದು ಟೆಕ್ನಾಲಜಿ, ತಾಂತ್ರಿಕತೆ. ಆ ಈಸ್ಟ್ ಪೌಡರ್ ಎಷ್ಟು ಹಾಕಬೇಕು, ಆ ಹಣ್ಣಿನ ಜ್ಯೂಸ್ದ ರಸಸಾರ ಎಷ್ಟಿರಬೇಕು, ಆ ಶುಗರ್ ಲೆವೆಲ್ ಅದರಲ್ಲಿ ಎಷ್ಟಿರಬೇಕು, ರೆಡ್ಯೂಸಿಂಗ್ ಶುಗರ್ಸ್ ಎಷ್ಟಿರಬೇಕು, ಅದು ಇಥನಾಲ್ ಕನ್ವರ್ಟ್ ಆಗಬೇಕಂದ್ರೆ ಎಷ್ಟು ದಿವಸಕ್ಕೆ, ನಾವು ಯಾವ್ಯಾವ ಪ್ರಕ್ರಿಯೆಯನ್ನು ಹೇಗೆ ಮಾಡಬೇಕು ಅನ್ನೋ ತಾಂತ್ರಿಕತೆಯನ್ನು ಸ್ವಲ್ಪ ಕಲ್ತ್ಕೊಂಡ್ಬಿಟ್ರೆ ಇವರು ಆರಾಮ್ಸೆ ನೀವು ಹೇಳಿದಾಗೆ ಮಾಡ್ಬೋದು. ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ವೈನ್ ಉತ್ಪಾದನೆ ಬಗ್ಗೆ? ಕೊನೆಯದಾಗಿ ನಾನು ರೈತ ಬಾಂಧವರಿಗಾಗಲಿ ಅಥವಾ ನೀವೇ ಹೇಳಿದಾಗೆ ಈಗ ಕೆಲವೊಂದು ಯುವಕರು ಇಂತಹ ಸ್ಟಾರ್ಟಪ್ಗಳನ್ನು ಮಾಡಬೇಕಂತ ಯೋಚನೆ ಬಂದಾಗ ಫಸ್ಟ್ ಆಫ್ ಆಲ್ ಅವರು ಮಾಹಿತಿಯನ್ನು ತೆಗೆದುಕೊಳ್ಳಿ, ಹೇಗೆ ಮಾಡಬೇಕನ್ನೋದು ಮಾಹಿತಿನಾಗಲಿ, ತರಬೇತಿಗಳನ್ನು ತೆಗೆದುಕೊಂಡು ಇಂತಹ ಒಂದು ಕಾರ್ಯಕ್ರಮ ಮಾಡಿದಾಗ ಡೆಫಿನೆಟ್ಲಿ ಇದು ಲಾಭದಾಯಕ ಆಗಿರ್ತದೆ. ಇಂತಹ ಯಾಕೆಂದರೆ ಯಾವುದೋ ಒಂದು ಬೆಳೆನ ಬೆಳೀತಾ ಇರ್ತೀವಿ, ಹಣ್ಣಿನ ಬೆಳೆನ ಬೆಳೀತಾ ಇರ್ತೀವಿ, ಯಾವಾಗ ಮಾರ್ಕೆಟ್ ರೇಟ್ ಇರಲ್ಲ ಅದು ಕೊಳತು ವೇಸ್ಟ್ ಆಗೋ ಬದಲು ಇಂತಹ ಮೌಲ್ಯವರ್ಧನೆ ಮಾಡುವ ಯಾವುದೇ ಒಂದು ಪ್ರಾಡಕ್ಟನ್ನು ಪ್ರಿಪೇರ್ ಮಾಡಿದಾಗೆ ಇದು ಬಹಳ ಲಾಭದಾಯಕ ಅಂಶವನ್ನು ತಂದುಕೊಡ್ತದೆ ಅಂತ ಹೇಳಿಕ್ ಬಯಸ್ತೇನೆ. ಒಳ್ಳೆಯದು ಡಾಕ್ಟರ್ ನಾಗರಾಜ ನಾಯಕ್ ಅವರೇ, ಇದುವರೆಗೆ ವೈನ್ ಉತ್ಪಾದನೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ವಿವಿಧ ಹಣ್ಣುಗಳಿಂದ ವೈನ್ ಉತ್ಪಾದನಾ ತಾಂತ್ರಿಕತೆ ಕುರಿತು ಕೃಷಿ ಸಸ್ಯ ಜೀವಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ ನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ ಭಾವಲತೆ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಕಲ್ಲಂಗಡಿ ಬಿತ್ತನೆ. ಎಕರೆಗೆ ಒಂದು ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿ ಹೆಚ್ಚಿಸಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಕಟ್ಟಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಹಿಂಗಾರಿ ಜೋಳ. ಬೇಗ ಬಿತ್ತನೆ ಮಾಡಿದ ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಕಟಾವು ಕೈಗೊಳ್ಳಬೇಕು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಇನ್ನು ಮೆಣಸಿನಕಾಯಿ. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯವಕಾಶ ಕಡಿಮೆ ಇದ್ದು ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳು ಈ ರೀತಿಯಾಗಿವೆ. ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆ. ಕಡಲೆಕಾಳು 4,000 ಕನಿಷ್ಠ 4,489 ರೂಪಾಯಿಗಳಿಂದ 4,703 ರೂಪಾಯಿಗಳವರೆಗೆ. ಹತ್ತಿ ಹೈಬ್ರಿಡ್ 9,000 ರೂಪಾಯಿಗಳಿಂದ 10,300 ರೂಪಾಯಿಗಳವರೆಗೆ. ಶೇಂಗಾ ಗುಂಗ್ರಿ 4,009 ರೂಪಾಯಿಗಳಿಂದ 6,511 ರೂಪಾಯಿಗಳವರೆಗೆ. ಈರುಳ್ಳಿ 770 ರೂಪಾಯಿಗಳಿಂದ 2,900 ರೂಪಾಯಿಗಳವರೆಗೆ. ಭತ್ತ ಸೋನಾ ಮಸೂರಿ 1,489 ರೂಪಾಯಿಗಳಿಂದ 1,989 ರೂಪಾಯಿಗಳವರೆಗೆ. ಸೂರ್ಯಕಾಂತಿ 6,139 ರೂಪಾಯಿಗಳು. ಕೆಂಪು ತೊಗರಿ 4,580 ರೂಪಾಯಿಗಳಿಂದ 6,471 ರೂಪಾಯಿಗಳವರೆಗೆ. ಬಿಳಿ ತೊಗರಿ ಕನಿಷ್ಠ 5,920 ರೂಪಾಯಿಗಳಿಂದ ಗರಿಷ್ಠ 6,550 ರೂಪಾಯಿಗಳವರೆಗೆ. ಇದುವರೆಗೆ ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿದ್ರೆ, ಈಗ ಕೇಳಿ ಲಿಂಗ್ಸ್ಕೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು. ಸಜ್ಜೆ 2,010 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಕನಿಷ್ಠ 4,600 ರೂಪಾಯಿಗಳಿಂದ ಗರಿಷ್ಠ 4,880 ರೂಪಾಯಿಗಳವರೆಗೆ. ಶೇಂಗಾ ಗೆಜ್ಜೆ 5,200 ರೂಪಾಯಿಗಳಿಂದ 6,449 ರೂಪಾಯಿಗಳು. ಭತ್ತ ಸೋನಾ 2,325 ರೂಪಾಯಿಗಳು. ತೊಗರಿ ಕನಿಷ್ಠ 5,200 ರೂಪಾಯಿಗಳಿಂದ ಗರಿಷ್ಠ 5,600 ರೂಪಾಯಿಗಳವರೆಗೆ. ಇದುವರೆಗೆ ಲಿಂಗಸ್ಕೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು. ಒಣಮೆಣಸಿನಕಾಯಿ ಸ್ಥಳೀಯ ಕನಿಷ್ಠ 4,200 ರೂಪಾಯಿಗಳಿಂದ ಗರಿಷ್ಠ 1,905 ರೂಪಾಯಿಗಳವರೆಗೆ. ಭತ್ತ ಆರ್ಎನ್ಆರ್ ಹೊಸದು 1,980 ರೂಪಾಯಿಗಳಿಂದ 2,000 ರೂಪಾಯಿಗಳವರೆಗೆ. ಭತ್ತ ಆರ್ಎನ್ಆರ್ ಹಳೆಯದು 2,150 ರೂಪಾಯಿಗಳಿಂದ 2,256 ರೂಪಾಯಿಗಳವರೆಗೆ. ಭತ್ತ ಹೊಸ ಸೋನಾ ಮಸೂರಿ ಕನಿಷ್ಠ 1,585 ರೂಪಾಯಿಗಳಿಂದ ಗರಿಷ್ಠ 1,875 ರೂಪಾಯಿಗಳವರೆಗೆ. ಇದುವರೆಗೆ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕೇಳಿದ್ರಿ. ಈಗ ಕೇಳಿ ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಶಿವರಾಯ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು. ಕೋಣಗನೂರಪ್ಪ ಕೊಂಡದು ಮಡಗೋ ವಾಕ ಮಿನಿದ ಹೋರ್ಯಾರಯ್ಯ ಕೋಣಗನೂರು ಕೊಂಡದ ಮಡಗೋ ವಾಕ ಮಿನಿದ ಹೋರ್ಯಾರಯ್ಯ ಕೋಣಗನೂರು ಕೊಂಡದ ಮಡಗೋ ವಾಕ ಮಿನಿದ ಹೋರ್ಯಾರಯ್ಯ ಕೋಣಗನೂರು ಕೊಂಡದ ಮಡಗೋ ವಾಕ ಮಿನಿದ ಹೋರ್ಯ ಹರಯ್ಯ ಕೊಣಗನೂರು ಕೊಂಡದ ಮಡಗೋ ವಾಕ ಮಿನಿದ ಹೋರ್ಯಾರಯ್ಯ ವಕ್ಕ ಮಿನಿದಾನು ಚಿಕ್ಕದಲ್ಲೋದಾನು ಹುಲಿಯ ಜಂತೆ ಹರೇ ಮಾಳಣ್ಣ ವಕ್ಕ ಮಿನಿದಾನು ಚಿಕ್ಕದ ಹೋದಾನು ಹುಲಿಯ ಜಂತೆ ರೇ ಮಾಳಣ್ಣ ಒಕ್ಕ ಮಿನಿದಾನು ಚಿಕ್ಕದಲ್ಲು ಧಾನು ಹುಲಿಯ ಜಂತೇರೆ ಮಾಲಣ್ಣ ಒಕ್ಕ ಮಿನಿದಾನು ಚಿಕ್ಕದಲ್ಲು ಹುಲಿ ಜಾಂತೇರೆ ಮಾಲಣ್ಣನಾದರೆ ಹುಲಿಯ ಹಾಲ ತರಬೇಕ ಜಂತೇರೆ ಮಾಲಣ್ಣನಾದರೆ ಹುಲಿಯ ಗಿಣ್ಣವು ತರಬೇಕ ಮಾಲಣ್ಣನಾದರೆ ಹುಲಿಯ ಬಾಲ ತರಬೇಕ ಹುಲಿಯ ಹಾಲ ತರಲಿಕ್ಕೆ ಸ್ವಾಮಿ ನಮ್ಮ ಕೈಲಿಂದ ಹಾಗಾದ ಹುಲಿಯ ಬಾಲ ಬಂಡರ ಚೀಲ ಎಗಲೀಗ ಕೆಂಡು ಕೆಂಬವಿ ಗುಡ್ಡ ಗುಡಿವಾಡಲಾಗಲಾಗಲ ನನು ಮಾಲಣ್ಣ ಗೋ ದೇವರ ಮನೆಗೆ ಹೋಗ್ಯಾನ ಮಾಲಣ್ಣ ಬಂಡರ ಚೀಲ ಒಂದು ತೆಗದಾನ ಒಂದ ಕೂಗಾಲೆ ಕೂಗನು ಮಾಲಣ್ಣ ಎರಡ ಕೂಗಾಲೆ ಕೂಜಾನ ಒಂದ ಕೂಗಾಲೆ ಕೂಗನ ಮಾಲಣ್ಣ ಎರಡ ಕೂಗಾಲೆ ಕೂಜಾನ ಎರಡ ಕೂಗಾಲೆ ಕೂಗನು ಮಾಲಣ್ಣ ಮೂರಂಬ ಕೂಗಾಲೆ ಕೂಜಾನ ಎರಡ ಕೂಗಾಲೆ ಕೂಗನ ಮಾಲಣ್ಣ ಮೂರ ಕೂಗಾಲೆ ಕೂಜಾನ ಎರಡ ಕೂಗ ಕೂಗನು ಮಾಲಣ್ಣ ಮೂರಂಬ ಕೂಗ ಕೂಗಾನ ಎರಡ ಕೂಗಲೆ ಕೂಗನ ಮಾಲಣ್ಣ ಮೂರಂಬ ಕೂಗಲೆ ಕೂಗಾನ ಮೂರಂಬ ಕೂಗ ಕೂಗದರೊಳಗೆ ನೊರಂದರೆಗಾಳು ಬಂದವ ಮೂರಂಬ ಕೂಗ ಕೂಗದರೊಳಗೆ ನೊರಂದರೆಗಾಳು ಬಂದವ ಮೂರಂಬ ಕೂಗು ಕೂಗದರೊಳಗೆ ನೂರಂದುಲೆಗಳು ಬಂದಾವ ಮೂರಂಬ ಕೂಗ ಕೂಗದರೊಳಗೆ ನೂರಂದುಲೆಗಳು ಬಂದಾವ ನೂರಂದುಲೆಗಳು ಬಂದಾವು ಮಾಲನಗ ನಾತಿನು ನೀತಿನು ಅಂದಾವ ನೂರಂದುಲೆಗಳು ಬಂದವು ಮಾಲನಗ ನಾತಿನು ನೀತಿನು ಅಂದಾವ ಬಂದವು ಮಾಲನಗ ನಾತಿನು ನಾತಿನು ನೀತಿನು ಹಂಬದರೊಳಗೆ ಮೂರಿಡಿ ಬಂಡಾರ ವಗದಾನ ನಾತಿನು ನೀತಿನು ಹಂಬದರೊಳಗೆ ಮೂರಿಡಿ ಬಂಡಾರ ವಗದಾನ ಮುರಿಡಿ ಬಂಡಾರ ಒಗದಾಗ ಮಾಲಣ್ಣ ನೂರಂದು ಹುಲಿಗಳ ಮ್ಯಾಗವ ಮುರಡೆ ಬಂಡ ರೊಗದಾಗ ಮಾಲಣ್ಣ ನೂರಂದುಲಿ ಎಮ್ಮೆ ಹಾಗವ ಎಮ್ಮೆ ಗಡ್ಡಾಗಿ ನಿಂತ ಗೋ ಮಾಲಣ್ಣ ಗಾಗಿನದು ಕಾವಡಂದಿಂಡಾನ ಎಮ್ಮೆ ಗೊಂಡಾಗಿ ನಿಂತ ಗೋ ಮಾಲಣ್ಣ ಜನದ ಕಾವಾಡಿಂಡಾನ ಎಮ್ಮೆ ಗೊಡ್ಡಾಗಿ ನಿಂತ ಗೋ ಮಾಲಣ್ಣ ಗಿನ್ನದು ಕಾವಡಂದು ಇಂಡಾನ ಎಮ್ಮೆ ಗೊಡ್ಡಾಗಿ ನಿಂತ ಗೋ ಮಾಲಣ್ಣ ಗಿನ್ನದ ಕಾವಾಡಿಂಡಾನ ಗಿನ್ನದು ಕಾವಾಡಿ ಹಿಂಡಾನು ಮಾಲಣ್ಣ ಹಾಲಿನ ಕಾವಾಡಿ ಹಿಂಡಾನ ಹಿಂಡಾನು ಮಾಲಣ್ಣ ಮೂರಿಡಿ ಬಂಡ ರಗದಾನ ಹಾಲದ ಕಾವಾಡಿ ಮಾಡಣ್ಣ ಮೂರಡಿ ಬಂಡಾರ ಆಲದ ಕಾವಾಡಿ ಇಂಡನು ಮಾಳಣ್ಣ ಮೂರಡಿ ಬಂಡಾರ ವಗುದಾನ ಆಲದ ಕಾವಾಡಿ ಇಂಡನು ಮಾಳಣ್ಣ ಮೂರಡಿ ಬಂಡಾರ ವಗುದಾನ ಮೂರಡಿ ಬಂಡಾರ ವಗದಾಗ ಮಾಳಣ್ಣ ಎಂಗಿದ್ದ ಹುಲಿಗಳಂಗಾಗ್ಯಾವ ಹೋಗುದಾಗ ಮಾಲಣ್ಣ ಹೆಂಗೆ ದುಲಿ ಹಂಗಾಗ್ಯಾವ ಮುರಡಿ ಬಂಡಾರ ಮಾಲಣ್ಣ ಹೆಂಗೆ ದುಲಿ ಹಂಗಾಗ್ಯಾವ ಹುಲಿ ಮಾರಕದವರೆ ಹುಲಿ ಮಾರಿ ತಂಗಿದವರೆ ನನಗೊಂದು ಹುಲಿ ಮಾರಿನ ಕೊಡಿರಮ್ಮ ಹುಲಿ ಮಾರಕದವರೆ ಹುಲಿ ಮಾರಿ ತಂಗಿದವರೆ ನನಗೊಂದು ಹುಲಿ ಮಾರಿ ಕೊಡರಮ್ಮ ಹುಲಿ ಮಾರಿ ಹಕ್ಕದವರೆ ಹುಲಿ ಮಾರಿ ತಂಗಿದವರೆ ನನಗಂದು ಬರಿನ ಕೊಳರಮ್ಮ ಹುಲಿ ಮಾರಿ ಹಕ್ಕದವರೆ ಹುಲಿ ಮಾರಿ ತಂಗಿದವರೆ ನನಗಂದುಲಿ ಮಾರ ಕೊಡರವ್ವ ನೂರಂದುಲಿಗಳು ಮಾತಾಡಿಕೊಂಡ ಒಂದ ಹುಲಿ ಮರಿನ ಕೊಟ್ಟಾವ ನೂರಂದುಲಿಗಳು ಮಾತಾಡಿಕೊಂಡ ಒಳನ ಹುಲಿ ಮರಿನ ಕೊಟ್ಟಾವ ಂದುಲಿಗಳು ಮಾತಾಡಿಕೊಂಡ ಒಂದ ಹುಲಿ ಮರಿನ ಕೊಟ್ಟಾವ ನೂರಂದುಲಿಗಳು ಮಾತಾಡಿಕೊಂಡ ಒಂದ ಹುಲಿ ಮರಿನ ಕೊಟ್ಟ ಹುಲಿ ಮರಿನ ಇಂದ ಕಟ್ಟಿಕೊಂಡು ಮಾಳಣ್ಣ ಗಿಣ್ಣದ ಕಾಡೊಂದು ವತ್ತಾನ ಗಿಣ್ಣದ ಕಾಡು ವತ್ತಾನ ಇಂದ ಹುಲಿ ಮರಿನ ಕಟ್ಟಿಕೊಂಡು ಮಾಳಣ್ಣ ಹಾಲಿನ ಕಾಡೊಂದು ವತ್ತಾನ ಇಂದ ಹುಲಿ ಮರಿ ಕಟ್ಟಿಲ್ಲ ಹಾಲದ ಕಾಡು ಕಾವಾಡಿ ಒತ್ತನು ಮಾಳಣ್ಣ ಗಿಣ್ಣದ ಕಾಡೊಂದು ಒತ್ತಾನ ಕಾಡೊಂದು ಮಾಳಣ್ಣ ಗಿಣ್ಣದ ಕಾವಾಡಿ ಒತ್ತಾನ ಗಿಣ್ಣದ ಕಾವಾಡಿ ಒತ್ತನು ಮಾಳಣ್ಣ ಹಾಲಿನ ಕಾವಾಡಿ ಒತ್ತಾನ ಗಿಣ್ಣದ ಕಾವಾಡಿ ಒತ್ತನು ಮಾಳಣ್ಣ ಹಾಲಿನ ಕಾವಾಡಿ ಒತ್ತಾನ ಕಾವಡೆ ಒತ್ತಗಂಡು ಮಾಳಣ್ಣ ತನ್ನ ಮಠಕ್ಕೆ ಬಂದಾನ ಕಾವಡೆ ಒತ್ತಗಂಡು ಮಾಳಣ್ಣ ದೈವರ ಮಂದಿರಕ್ಕೆ ಬಂದಾನ ಗಿಣ್ಣದ ಕಾವಡೆ ಒತ್ತಗಂಡು ಮಾಳಣ್ಣ ತನ್ನ ಮಠಕ್ಕೆ ಬಂದಾನ ಗಿಣ್ಣದ ಕಾವಡೆ ಒತ್ತಗಂಡು ಮಾಳಣ್ಣ ಅಪ್ಪನ ಮಠಕ್ಕೆ ಬಂದಾನ ಅಪ್ಪನ ಮಠಕ್ಕೆ ಬಂದನು ಮಾಳಣ್ಣ ಗಿಣ್ಣದು ಕಾಡೊಂದು ಹಿಳಿವಾನ ಅಪ್ಪನ ಮಠಕ್ಕೆ ಬಂದನು ಮಾಳಣ್ಣ ಗಿಣ್ಣದ ಕಾಡೊಂದು ಹಿಳಿವಾನ ಅಪ್ಪನ ಮಠಕ್ಕೆ ಬಂದನು ಮಾಳಣ್ಣ ಹಾಲಿನ ಕಾಡೊಂದು ಹಿಳಿವಾನ ಕರಿಯ ಕುರಿಯಾಲು ಒಲ್ಲೇನು ಮಾಳಣ್ಣ ಗೊಡ್ಡೆಮ್ಮೆ ಗಿಣ್ಣವು ಒಲ್ಲೇನ ಒಲ್ಲೇಳು ಮಾಳಣ್ಣ ಹಾಳ ಕುರಿಯಾಲು ನಾವಲ್ಲೇನ ಕರಿಯ ಕುರಿಯಾಲು ಒಲ್ಲೇನು ಮಾಳಣ್ಣ ಗೊಡ್ಡೆಮ್ಮೆ ಗಿಣ್ಣ ಒಲ್ಲೇನ ಕರಿಯ ಕುರಿಯಾಲು ಒಲ್ಲೇಳು ಮಾಳಣ್ಣ ಗೊಡ್ಡೆಮ್ಮೆ ಗಿಣ್ಣಲು ನಾವಲ್ಲೇನ ಇಷ್ಟಂಬ ಮಾತು ಕೇಳೋದರೊಳಗೆ ಹುಲಿ ಮರಣ ಮುಂದಕ್ಕೆ ಬೆಟ್ಟಾನ ಇಷ್ಟಂಬ ಮಾತು ಕೇಳೋದರೊಳಗೆ ಹುಲಿ ಮರಿ ಮುಂದಕ್ಕೆ ಬೆಟ್ಟಾನ ಇಷ್ಟಂಬ ಮಾತು ಕೇಳೋದರೊಳಗೆ ಹುಲಿ ಮರಿ ಮುಂದಕ್ಕೆ ಬೆಟ್ಟಾನ ಇಷ್ಟಂಬ ಮಾತು ಕೇಳೋದರೊಳಗೆ ಹುಲಿ ಮರಿ ಮುಂದಕ್ಕೆ ಬೆಟ್ಟಾನ ನಿನ್ನ ಭಾವಕ್ಕೆ ಮೆಚ್ಚಿದೆ ಮಾಳಣ್ಣ ಏನೋ ಬೇಡತಿದ್ದಿ ಬೇಡಯ್ಯ ನಿನ್ನ ಭಾವಕ್ಕೆ ಮೆಚ್ಚಿದೆ ಮಾಳಣ್ಣ ಏನೋ ಬೇಡತಿದ್ದಿ ಬೇಡಯ್ಯ ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ ಮಾಳಣ್ಣ ಏನೋ ಬೇಡತಿದ್ದಿ ಬೇಡಯ್ಯ ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ ಮಾಳಣ್ಣ ಏನೋ ಬೇಡತಿದ್ದಿ ಬೇಡಯ್ಯ ಏನೋ ಒಲೆನೋ ಏನಮ್ಮ ಬನೆ ಕಾಲ.